ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ವಿಜಯಪುರ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ಬೀದರ್, ಬಳ್ಳಾರಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ರಾಯಚೂರು ಜಿಲ್ಲೆ ಒಳಗ 75%. ಕೊಪ್ಪಳ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರ್ಗಂಗ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯಾದ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಅಜೋಲಾದ ಉತ್ಪಾದನಾ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಅಜೋಲಾದ ಉತ್ಪಾದನಾ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ ಅದ್ರ ಬಗ್ಗೆ ತಮಗ ಗೊತ್ತದ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿ ನೋಡ್ರಿ ಸರ್. ಕೇದಾರ, ಅಗದಿ ಬರೋಬ್ಬರಿ ಕೇಳಿದ್ ನೋಡಿ ನೀನು, ಎಷ್ಟು ವಿಚಿತ್ರ ನೋಡು. ಗುಲ್ಬರ್ಗಾ ಆಕಾಶವಾಣಿ ಕೇಂದ್ರದವರು ಈ ಹಸಿರು ಪಾಚಿ ಅಂದ್ರ ಅಜೋಲ್ಲಾದ ಬಗ್ಗೆನ ಒಂದ್ ಕಾರ್ಯಕ್ರಮ ಮಾಡ್ಯಾರ, ಅದರದ ಸಿಡಿ ಕೇಳ್ಕೋತ ಕೂತಿದ್ದೆ. ಅಷ್ಟಾಗ ನೀ ಬಂದಿ ನೋಡು. ಹೌದೇನ್ರಿ ಸರ್? ಚಲೋ ಕಾರ್ಯಕ್ರಮ ಅದ. ಅದನ್ನ ಕೇಳಿದ್ರ ನಿನಗ ಅಜೋಲ್ಲಾದ ಬಗ್ಗೆ ಎಲ್ಲ ತಿಳುವಳಿಕೆ ಬಂದ್ಬಿಡ್ತದ. ಈ ಕಂಪ್ಯೂಟರ್ನಾಗ ಆ ಕಾರ್ಯಕ್ರಮದ ಸಿಡಿ ಹಾಕಿನಿ, ನೀ ಕೇಳ್ಕೋತ ಕೂತಿರು. ನನಗ ಸ್ವಲ್ಪ ಕೆಲಸ ಅದ, ಅದನ್ನ ಮುಗಿಸಿ ಬಂದ್ಬಿಡ್ತೀನಿ. ನೀ ಇದನ್ನ ಪೂರಾ ಕೇಳಿದ ಮೇಲೆ ಮತ್ತೆ ಹೆಚ್ಚಿನ ವಿಚಾರ ಮಾಡೋಣಂತ. ಆಗ್ರಿ ಸಾಹೇಬ್ರ, ನೀವು ಹೋಗ್ ಬರ್ರಿ, ಸ್ವಲ್ಪ ಕಂಪ್ಯೂಟರ್ ಹಚ್ಚ ಹೋಗ್ರಿ, ನಾ ಕೇಳ್ಕೋತ್ ಕುಂತಿರ್ತೀನಿ. ರೂಪಕ: ನೀರಿನಲ್ಲಿ ಹಸಿರು ಹಣ. ಕೇಳಿ ರೂಪಕ: ನೀರಿನಲ್ಲಿ ಹಸಿರು ಹಣ. ನಮ್ಮ ಭಾರತ ದೇಶದಲ್ಲಿ 65% ರೈತರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಇದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರೇ ಹೆಚ್ಚಾಗಿದ್ದು, ಅವರು ತಮ್ಮ ಜಮೀನಿನ ಸ್ವಲ್ಪ ಭಾಗವನ್ನು ಕೂಡ ಜಾನುವಾರುಗಳ ಮೇವಿಗೆ ಮೀಸಲಿಡುವುದು ಕಷ್ಟಕರವಾದ ಸಂಗತಿ. ಅಲ್ಲದೆ ಉಷ್ಣ ತಾಪಮಾನ ಇರುವ ನಮ್ಮ ದೇಶದಲ್ಲಿ ವರ್ಷಪೂರ್ತಿ ಹಸಿರು ಮೇವು ಪಶುಗಳಿಗೆ ದೊರಕುವುದು ತುಂಬಾ ಅಸಾಧ್ಯವಾದ ಮಾತು. ಹೀಗಿರುವಾಗ ಅಜೋಲ್ಲಾ ಎಂಬ ಜಲಸಸ್ಯ ಅಥವಾ ನೀರಿನ ಮೇಲೆ ಬೆಳೆಯುವ ಫರ್ನ್ ಪಶುಗಳಿಗೆ ಪರ್ಯಾಯ ಆಹಾರವಾಗಿ ಬಳಸುವುದು ಸೂಕ್ತ. ಇದರಿಂದ ಪಶುಗಳ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ಹಾಲಿನ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತದೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಎಂ ಸಿ ಪಾಟೀಲ್ ಅಂತೇಳಿ, ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗದಲ್ಲಿ ಕ್ಷೇತ್ರ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗ ನಮ್ಮ ಭಾರತೀಯ ಕೃಷಿ ತೆಗೆದುಕೊಂಡಾಗ ನಮ್ಮ ಕೃಷಿಯಲ್ಲಿ ವಿವಿಧ ಆಹಾರ ಧಾನ್ಯಗಳನ್ನು ರೈತರು ಬೆಳೀತಾ ಇದ್ದಾರೆ. ಆದರೆ ಬೆಳೆಯುತ್ತಿರುವ ಜನಸಂಖ್ಯೆ ನೋಡಿದ್ರೆ ದಿನದಿಂದ ದಿನಕ್ಕೆ ಅವರ ಹಿಡುವಳಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಕೃಷಿಯ ಬೆನ್ನೆಲುಬಾಗಿರುವ ಪಶುಗಳು ಹಾಗೂ ವಿವಿಧ ಕೃಷಿಯೇತರ ಉದ್ದಿಮೆಗಳಾದಂತಹ ಕೋಳಿ ಸಾಕಾಣಿಕೆ ಆಗಿರಬಹುದು, ಕುರಿ ಸಾಕಾಣಿಕೆ ಆಗಿರಬಹುದು, ಮೀನುಗಾರಿಕೆ ಆಗಿರಬಹುದು, ಇವುಗಳನ್ನು ನಾವು ಲಾಭದಾಯಕವಾಗಿ ಪರಿಗಣನೆ ಮಾಡಬೇಕಾದ್ರೆ ಸಮಗ್ರವಾದ ಆಹಾರ ಉತ್ಪಾದನೆ ಮಾಡಬೇಕಾಗ್ತದೆ. ಸಮಗ್ರವಾದ ಆಹಾರ ಉತ್ಪಾದನೆ ಅಂದ ಕೂಡಲೇ ನಾವು ನಮ್ಮಲ್ಲಿ ಇರ್ತಕ್ಕಂಥ ಕಡಿಮೆ ಭೂ ಹಿಡುವಳಿಯಲ್ಲಿ ದನಕರುಗಳಿಗಾಗಿ ಮೇವು ಬೆಳಿಲಿಕ್ಕೆ ಭೂಮಿಯನ್ನ ಮೀಸಲಿಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ನಮ್ಮಲ್ಲೇ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಪೌಷ್ಟಿಕವಾದಂತಹ ಪಶು ಆಹಾರವನ್ನ ಬೆಳಿಬೇಕಾಗ್ತದೆ. ಅವುಗಳಲ್ಲಿ ಅಜೋಲ್ಲಾ ಎಂಬುದು ಕೂಡ ಒಂದು. ಅಜೋಲ್ಲಾ ಅಂದ್ರೆ ಇದನ್ನ ಒಂದು ನೀರಿನಲ್ಲಿ ಬೆಳೆತಕ್ಕಂಥ ಸಸ್ಯ. ಇದನ್ನ ನಾವು ಮಸ್ಕ್ಯೂಟೋ ಫರ್ನ್ ಅಂತ ಕರಿತೇವೆ, ಡಕ್ವೀಡ್ ಫರ್ನ್ ಅಂತ ಕರೀತಾರೆ. ನಾವು ಇನ್ನೊಂದು ನೀಲಿ ಹಸಿರು ಪಾಚಿ ಎಂದು ಸಹ ಕರೆಯಲಾಗ್ತದೆ. ಈ ಅಜೋಲ್ಲಾ ಎಂಬುದು ಒಂದು ಬ್ಲೂ ಗ್ರೀನ್ ಆಲ್ಗೆ ಜೊತೆಗೆ ಸಹಜೀವನದೊಂದಿಗೆ ಬೆಳೆಯುತ್ತದೆ. ಸೊ ಅಜೋಲ್ಲಾ ಹಾಗೂ ಸೈನೋ ಬ್ಯಾಕ್ಟೀರಿಯಂ ಇವೆರಡು ಸಹಭಾಗಿತ್ವದಿಂದ ಬೆಳೆಯುವ ಈ ಅಜೋಲವು ಪಶುಗಳಿಗೆ ಪೌಷ್ಟಿಕವಾದ ಆಹಾರ. ಅಜೋಲವನ್ನ ನಾವು ನೀರಾವರಿ ಅಚ್ಚುಕಟ್ಟು ಕೃಷ್ಣಾ ಮೇಲ್ದಂಡೆ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಆಗಿರಬಹುದು ಹಾಗೂ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಈ ನೀಲಿ ಹಸಿರು ಪಾಚಿಯನ್ನ ಕಾಣ್ತೇವೆ. ಇದು ಭತ್ತದ ಗದ್ದೆಯಲ್ಲಿ ಬೆಳೆಯೋದ್ರಿಂದ ಏನು ಉಪಯೋಗ ಆಗ್ತದಪ್ಪ ಅಂತಂದ್ರೆ, ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ನಾವು ಭತ್ತಕ್ಕೆ ಕೊಡಬೇಕಾದಂತಹ ಸಾರಜನಕದಲ್ಲಿ 10-15% ಅನ್ನು ಉಳಿತಾಯ ಮಾಡಬಹುದು. ಅದಲ್ಲದೇನೆ ಈ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತದೆ. ಈ ಸೊಳ್ಳೆಗಳಿಂದ ದನಗಳಿಗಾಗಿರಬಹುದು ಮತ್ತು ಮನುಷ್ಯರಿಗಾಗಿರಬಹುದು ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ನಾವೆಲ್ಲ ಕಾಣ್ತೀವಿ. ಈ ಅಜೋಲವನ್ನ ಭತ್ತದ ಗದ್ದೆಯಲ್ಲಿ ಬೆಳೆಯುವುದರಿಂದ ಈ ಅಜೋಲವು ಪೂರ್ತಿಯಾಗಿ ನೀರಿನ ಮೇಲ್ಮಟ್ಟ ಪಸರಿಸುವುದರಿಂದ ಏನಾಗ್ತದಪ್ಪ, ಸೊಳ್ಳೆಗಳ ಪ್ರಾರಂಭಿಕ ಹಂತದ ಕೀಟ ಏನಿರ್ತದಲ್ಲ, ಆ ಕೀಟಗಳು ನೀರಿನ ಮೇಲ್ಮಟ್ಟಕ್ಕೆ ಬಂದು ಉಸಿರಾಟ ಮಾಡಲಿಕ್ಕೆ ಸಮಸ್ಯೆಯಾಗಿ ಆ ಸೊಳ್ಳೆಯ ಕೀಟಗಳು ಅಲ್ಲೇ ಸತ್ತೋಗ್ತವೆ. ಹಾಗಾಗಿ ಅಜೋಲವು ಭತ್ತದಲ್ಲಿ ಸಾರಜನಕ ಸ್ಥಿರೀಕರಿಸುವುದರೊಂದಿಗೆ ಸೊಳ್ಳೆಗಳ ನಿಯಂತ್ರಣ ಮಾಡುವುದರಲ್ಲಿ ಅಜೋಲವು ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತದೆ ಅಂತ ಹೇಳಲಿಕ್ಕೆ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಈ ಭತ್ತದ ಗದ್ದೆಯಲ್ಲಿ ಬೆಳೆಯೋದ್ರೊಂದಿಗೆ ಅಜೋಲವನ್ನ ಪಶು ಆಹಾರವಾಗಿಯೂ ಸಹಿತ ಬಳಸಬಹುದು. ಪಶುಗಳಿಗೆ ಆಹಾರವಾಗಿ ಯಾಕಪ್ಪ ಬಳಸ್ತೀವಿ ಅಂದ್ರೆ, ಅಜೋಲದಲ್ಲಿ ಪ್ರೋಟೀನ್, ಅಮೈನೋ ಆಸಿಡ್, ವಿಟಮಿನ್ ಹಾಗೂ ಖನಿಜಾಂಶಗಳ ಪದಾರ್ಥ ಹೆಚ್ಚಾಗಿರ್ತದೆ. ಹಾಗಾಗಿ ಹೈನುಗಾರಿಕೆಗೆ ಬಳಸತಕ್ಕಂತ ಹೈನು ರಾಶಿಗಳಿಗೆ ಹಂದಿಯಲ್ಲಿ ಬೆಳೆಯೋದ್ರೊಂದಿಗೆ ಅಜೋಲವನ್ನ ಪಶು ಆಹಾರವಾಗಿಯೂ ಸಹಿತ ಬಳಸಬಹುದು. ಪಶುಗಳಿಗೆ ಆಹಾರವಾಗಿ ಯಾಕಪ್ಪ ಬಳಸ್ತೀವಿ ಅಂದ್ರೆ, ಅಜೋಲದಲ್ಲಿ ಪ್ರೋಟೀನ್, ಅಮೈನೋ ಆಸಿಡ್, ವಿಟಮಿನ್ ಹಾಗೂ ಖನಿಜಾಂಶಗಳ ಪದಾರ್ಥ ಹೆಚ್ಚಾಗಿರ್ತದೆ. ಹಾಗಾಗಿ ಹೈನುಗಾರಿಕೆಗೆ ಬಳಸತಕ್ಕಂತ ಹೈನು ರಾಶಿಗಳಿಗೆ ಹಾಗೆ ಬೆಳೆದು ಹೈನು ರಾಶಿಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಿಕೊಳ್ಬೇಕು. ಅದೇ ರೀತಿ ಕೃಷಿಯೇತರ ಉದ್ದಿಮೆಗಳಾದ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆಯಲ್ಲೂ ಸಹಿತ ಇದನ್ನ ಪೌಷ್ಟಿಕವಾದ ಆಹಾರವನ್ನ ಆಗಿ ಬಳಸಬಹುದು ಅಂತ ನಾವು ಇಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಪಶುಗಳಿಗೆ ನಾವು ಆಹಾರವನ್ನಾಗಿ ಒಣಮೇವಾಗಲಿ ಅಥವಾ ಹಸಿಮೇವು ಅಥವಾ ದಾನಿ ಮಿಶ್ರಣವನ್ನ ಕೊಡೋದ್ರ ಜೊತೆ ಜೊತೆಗೆ ಅಜೋಲವನ್ನ ನಾವು ಮಿಶ್ರಣ ಮಾಡಿ 1:1 ದಾಣಿ ಮಿಶ್ರಣ 1 kg ಆದ್ರೆ ಅಜೋಲವು 1 kg ಈ ಅನುಪಾತದಲ್ಲಿ ನಾವು ಮಿಶ್ರಣ ಮಾಡಿ ಕೊಟ್ಟಾಗ ದನಗಳು ಸಹಿತ ಇದು ಸೇವಿಸ್ತವೆ. ಹಾಗಾಗಿ ನಾವು ಪೌಷ್ಟಿಕವಾದ ಆಹಾರ ಕೊಟ್ಟಂಗಾಗಿ ಹಾಲಿನ ಉತ್ಪಾದನೆ ಹೆಚ್ಚು ಮಾಡೋದ್ರೊಂದಿಗೆ ಇದರ ಉಪಯೋಗವನ್ನು ಈ ರೀತಿ ತೆಗೆದುಕೊಳ್ಳಬಹುದು. ರೈತ ಬಾಂಧವರು ಈಗಾಗಲೇ ಪಶು ವಿಜ್ಞಾನ ತಜ್ಞರ ಸಹಯೋಗದೊಂದಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಗುಲ್ಬರ್ಗ ಜಿಲ್ಲೆಯ ಸುತ್ತಮುತ್ತಲಿರ್ತಕ್ಕಂಥ ರೈತರ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರಾತ್ಯಕ್ಷಿಕೆಗಳನ್ನು ತೆಗೆದುಕೊಂಡಿದ್ದೀವಿ. ಅಜೋಲವನ್ನು ಯಾವ ರೀತಿ ಬಳಸಬೇಕು ಹಾಗೂ ಅದರ ಯಾವ ಪ್ರಮಾಣದಲ್ಲಿ ದನಗಳಿಗೆ ಆಹಾರವಾಗಿ ಬಳಸಬೇಕು ಎಂಬುದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಏನಾದರೂ ಅಜೋಲ ಬೆಳೆಸಬೇಕು ಮತ್ತು ಅಜೋಲ ಬಗ್ಗೆ ತಿಳ್ಕೋಬೇಕು, ಅದರ ಪ್ರಾತ್ಯಕ್ಷಿಕೆಯನ್ನು ತಾವು ಕಣ್ಣಾರೆ ನೋಡಬೇಕಂದ್ರೆ ನಮ್ಮ ಆಳಂದ ರಸ್ತೆಯಲ್ಲಿರ್ತಕ್ಕಂಥ ಗುಲ್ಬರ್ಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ಅದರ ಪೂರ್ತಿ ಮಾಹಿತಿಯನ್ನು ಮಾಡಿಕೊಡ್ತೀವಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜೋಲಾ ಎಂಬುದು ಗ್ರೀಕ್ ಪದ. ಅಜೋ ಎಂದರೆ ಒಣಗುವಿಕೆ, ಅಲಿಯೋ ಎಂದರೆ ಬದುಕಲಾರದು ಎಂದರ್ಥ. ಅಂದರೆ ಒಣಗಿದರೆ ಬದುಕಲಾರದು. ಇದು ಯಾವಾಗಲೂ ಶುದ್ಧವಾದ ನೀರಿನಲ್ಲಿ ಬೆಳೆಯುವಂತಹ ಫರ್ನ್. ಇದು ಕೂಡ ಜೀವಿಯಾಗಿದ್ದು ಅನಬೀನಾ ಅಜೋಲೆ ಎಂಬ ನೀಲಿ ಹಸಿರು ಪಾಚಿಯೊಂದಿಗೆ ಸಹಜೀವನ ನಡೆಸುತ್ತದೆ. ಅಜೋಲಾ ತನ್ನ ಎಲೆಯ ಪದರಗಳಲ್ಲಿ ಈ ಪಾಚಿಗೆ ವಾಸಿಸಲು ಸ್ಥಳ ಒದಗಿಸಿದರೆ ಇದಕ್ಕೆ ಪ್ರತ್ಯುಪಕಾರವಾಗಿ ಅನಬೀನಾ ಅಜೋಲೆಯು ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳವಣಿಗೆಗೆ ಚೇತರಿಸುವ ಪದಾರ್ಥಗಳನ್ನು ಕೊಡುತ್ತದೆ. ಅಜೋಲಾದಲ್ಲಿ 6 ತಳಿಗಳಿವೆ. ಅವುಗಳೆಂದರೆ ಅಜೋಲಾ ಪಿನ್ನಾಟ, ಅಜೋಲಾ ಫಿಲಿಕುಲಾಯ್ಡಿಸ್, ಅಜೋಲಾ ಮೈಕ್ರೋಫಿಲಾ, ಅಜೋಲಾ ಕೆರೋಲಿಯಾನ, ಅಜೋಲಾ ಮೆಕ್ಸಿಕಾನ ಮತ್ತು ಅಜೋಲಾ ನಿಲೋಟಿಕಾ. ಇವೆ ಆ 6 ತಳಿಗಳು. ಈ 6 ತಳಿಗಳಲ್ಲಿ ಅಜೋಲಾ ಪಿನ್ನಾಟ ಮತ್ತು ಅಜೋಲಾ ಮೈಕ್ರೋಫಿಲಾ ತಳಿಗಳು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿವೆ. ಇವುಗಳಲ್ಲಿ ಮೈಕ್ರೋಫಿಲಾ ತಳಿಯನ್ನು ಮೇವಿಗಾಗಿ ಬಳಸುತ್ತಾರೆ ಹಾಗೂ ಈ ತಳಿಯು ಬಹುಪರಿಸರ ವಾತಾವರಣದಲ್ಲಿ ಬೆಳೆಯಬಹುದಾಗಿದ್ದು ಹೆಚ್ಚು ಉಷ್ಣಾಂಶವಿರುವ ಪ್ರದೇಶಗಳಿಗೂ ಸೂಕ್ತವಾಗಿದೆ. ಈ ಅಜೋಲಾವು ಬಹಳ ವೇಗವಾಗಿ ಬೆಳೆದು ದ್ವಿಗುಣವಾಗುತ್ತದೆ. 2-3 ದಿನಗಳಲ್ಲಿ ಅದರ ತೂಕವು ದುಪ್ಪಟ್ಟಾಗುತ್ತದೆ. ಹೀಗೆ ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ಸ್ಥಳದಲ್ಲಿ ಬೇಗ ದ್ವಿಗುಣವಾಗುವುದರಿಂದ ಬಯೋಮಾಸ್ ಎಂದರೆ ಜೀವರಾಶಿಯ ಉತ್ಪಾದನೆ ಹೆಚ್ಚಾಗುತ್ತದೆ. ಅಜೋಲಾದಲ್ಲಿರುವ ಪೋಷಕಾಂಶಗಳು ಹೀಗಿವೆ: ಸಸಾರಜನಕ 24-30%, ಕಚ್ಚಾ ನಾರು 9%, ಕೊಬ್ಬು 3-3.3%, ಶರ್ಕರ ಪಿಷ್ಟ 3.5%, ಸಾರಜನಕ 4-6%, ಬೂದಿ 9-10%, ಕ್ಯಾಲ್ಸಿಯಂ 0.4-1%, ರಂಜಕ 0.5-0.9, ಮ್ಯಾಂಗನೀಸ್ 0.11-0.16, ಮೆಗ್ನೀಷಿಯಂ 0.5-0.6, ಪೊಟ್ಯಾಷಿಯಂ 2-4 ಹಾಗೂ ಕಬ್ಬಿಣ ಶೇಕಡಾ 0.06-0.26. ಅಜುಲ್ಲಾ ಬೆಳೆಯಲು ಬೇಕಾದ ಅವಶ್ಯಕ ಹವಾಗುಣ ಹೇಗಿರಬೇಕು? 35°C ಉಷ್ಣಾಂಶ ಕಡಿಮೆ ಇರಬೇಕು. ಶೇಕಡಾ 25-50% ಚಪ್ಪರದ ನೆರಳು ಅಜುಲ್ಲಾ ಮೇಲೆ ಬೀಳಬೇಕು. 4-5 ಇಂಚಿನಷ್ಟು ನೀರಿನ ಮಟ್ಟ ಇರಬೇಕು. 5.5-7% ಮಣ್ಣಿನ ರಸಸಾರ ಇರಬೇಕು. ಶೇಕಡಾವಾರು 80-90% ಸಾಮಾನ್ಯ ತೇವಾಂಶ ಇರಬೇಕು. ಅಜುಲ್ಲಾವನ್ನು 3 ವಿಧಾನಗಳಲ್ಲಿ ಬೆಳೆಯಬಹುದು. ಪಾಲಿಥಿನ್ ಹಾಳೆಯ ವಿಧಾನ, ಸಿಮೆಂಟ್ ತೊಟ್ಟಿ ಅಥವಾ ಟ್ಯಾಂಕ್ ವಿಧಾನ ಹಾಗೂ ಕೃಷಿ ಹೊಂಡಗಳಲ್ಲಿ ಅಜುಲ್ಲಾ ಬೆಳೆಸುವ ವಿಧಾನ. ಇವೇ ಆ 3 ವಿಧಾನಗಳು. ಪಾಲಿಥಿನ್ ಹಾಳೆ ವಿಧಾನ ಏನು ಅನ್ನೋದನ್ನ ನೋಡೋಣ. 10×3×1 ಅಂದರೆ 10 ಅಡಿ ಉದ್ದ, 3 ಅಡಿ ಅಗಲ, 1 ಅಡಿ ಆಳ ಅಳತೆಯ ಆಯತಾಕಾರದ ಗುಂಡಿಯನ್ನು ತೆಗಿಬೇಕು. ಗುಂಡಿಯಿಂದ ಕಲ್ಲುಗಳನ್ನು ಆರಿಸಿ ತೆಗೆದು ಭತ್ತದ ಹುಲ್ಲನ್ನು ತಗ್ಗಿನುದ್ದಕ್ಕೂ ಹರಡಬೇಕು. ಈ ಗುಂಡಿಯಲ್ಲಿ 14×16 ಅಳತೆಯ ಪಾಲಿಥೀನ್ ದಪ್ಪ ಹಾಳೆಯನ್ನು ಹೊದಿಸಬೇಕು. ಗುಂಡಿಯಲ್ಲಿ 2-3 ಇಂಚಿನಷ್ಟು ಸೋಸಿದ ಫಲವತ್ತಾದ ಮಣ್ಣನ್ನು ಸಮನಾಗಿ ಹರಡಬೇಕು. ಇದರ ಮೇಲೆ 5 ಕಿಲೋ ಸಗಣಿ ಮತ್ತು 10-20 ಗ್ರಾಂನಷ್ಟು ಶಿಲಾರಂಜಕವನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಹಾಕಬೇಕು. ಒಂದು ದಿನ ಬಿಟ್ಟು ಅಂದರೆ ನೀರು ತಿಳಿಯಾದ ನಂತರ 1 ಕಿಲೋ ಅಜೋಲವನ್ನು ನೀರಿನ ಮೇಲೆ ಅಲ್ಲಲ್ಲಿ ಉದುರಿಸಬೇಕು. ಹೊಂಡದ ಮೇಲೆ ತೀಕ್ಷ್ಣವಾದ ಬಿಸಿಲು ಬೀಳದಂತೆ ತೆಂಗಿನ ಗರಿ ಅಥವಾ ತೊಗರಿ ಕಟ್ಟಿಗೆಯ ಚಪ್ಪರ ಹಾಕಬೇಕು. ಗುಂಡಿಯಲ್ಲಿ ಕಸಕಡ್ಡಿ ಬೀಳದಂತೆ ಸೊಳ್ಳೆ ಪರದೆ ಅಥವಾ ತೆಳುವಾದ ಬಟ್ಟೆಯೊಂದರಿಂದ ಗುಂಡಿಯನ್ನು ಮುಚ್ಚಬೇಕು. 10-15 ದಿನಗಳಲ್ಲಿ ಅಜೋಲಾ ಬೆಳೆದು ನೀರಿನ ಮೇಲೆ ಹರಡಿಕೊಳ್ಳುತ್ತದೆ. ನಿರಂತರ ಬೆಳವಣಿಗೆಗಾಗಿ 10 ದಿನಕ್ಕೊಮ್ಮೆ ಸುಮಾರು 10 ಗ್ರಾಂ ಶಿಲಾರಂಜಕ ಅಲ್ಲದೆ 5 ಕಿಲೋ ಸಗಣಿ ರಾಡಿಯನ್ನು ಹಾಕಬೇಕು. ರಂಜಕದ ಕೊರತೆಯುಂಟಾದರೆ ಅಜೋಲಾ ಕೆಂಪು ಬಣ್ಣಕ್ಕೆ ತಿರುಗಿ ಬೇರುಗಳು ಗುಂಗುರಾಗಿ ಬೇರಿನ ಉದ್ದ ಕಡಿಮೆಯಾಗುತ್ತದೆ. 6 ತಿಂಗಳಿಗೊಮ್ಮೆ ಹೊಂಡದ ನೀರು ಮತ್ತು ಮಣ್ಣನ್ನು ತೆಗೆದು ಹೊಸದಾಗಿ ಮಣ್ಣು, ಗೊಬ್ಬರ ಮತ್ತು ನೀರನ್ನು ಹಾಕಿ ತಾಜಾ ಅಜೋಲಾವನ್ನು ನೀರಿನ ಮೇಲೆ ಹರಡಬೇಕು. ಗುಂಡಿಯಲ್ಲಿ ಪ್ರತಿದಿನ 2 ದಿನದಲ್ಲಿ ಕೂಡ ಬೆಳೆಸಬಹುದು. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಮಲ್ಲಿನಾಥ್ ಹೇಮಾಡಿ ಅಂತೇಳಿ. ಕೃಷಿ ಸಂಶೋಧನಾ ಕೇಂದ್ರ ಗುಲ್ಬರ್ಗಾದಲ್ಲಿ ಫೀಲ್ಡ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಈ ಅಜೋಲಾ ಬಗ್ಗೆ ನಾವು ಕೃಷಿ ಸಂಶೋಧನಾ ಕೇಂದ್ರ ಗುಲ್ಬರ್ಗಾದಲ್ಲಿ ಸಮಗ್ರ ಕೃಷಿ ಪದ್ಧತಿ ಒಂದು ತಾಕು ಇದೆ. ಆ ಪ್ಲಾಟ್ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಜೋಲಾವನ್ನು ಬೆಳೀತಾ ಇದೀವಿ. ಈ ಅಜೋಲಾ ಬೆಳೆಯಲು ಕಾರಣ ಏನಪ್ಪಾ ಅಂದ್ರೆ ನಾವು ದನಗಳಿಗೆ ಮೇವಾಗಿ ಬಳಸ್ತೀವಿ. ಇಲ್ಲಿ ದನಗಳು ಒಣ ಬೇಸಾಯದಲ್ಲಿ ಬೆಳೆಯಬೇಕಾದ್ರಿಂದ ಅದಕ್ಕೆ ಹಸಿಮೇವು ಸಿಗೋದಿಲ್ಲ. ಆ ಹಸಿಮೇವು ಸಿಗೋದಿಲ್ಲ ಅಂದಮೇಲೆ ನಾವು ಚುನ್ನಿ ಮತ್ತೆ ನುರುಗೆ ಇಡ್ತೀವಿ, ಅದು ಜಾಸ್ತಿ ಇಡಬೇಕಾಗ್ತದೆ. ಅದರ ಖರ್ಚು ಜಾಸ್ತಿ ಆಗೋದ್ರಿಂದ ನಾವು ಅದಕ್ಕೆ ಅಜೋಲಾ ಎಂಬ ಜಾತಿಯ ಗಿಡ ಬೆಳೆದು ಅದನ್ನು ನಾವು ದನಗಳಿಗೆ ಕೊಡೋದ್ರಿಂದ ದನಗಳ ಪೌಷ್ಟಿಕತೆ ಕೊಟ್ಟಂಗಾಗುತ್ತೆ. ಒಂದು ಆಕಳಿಗೆ ಬೇಕಾದಂತ ಅಜೋಲಾ ಬೆಳಿಬೇಕಾದ್ರೆ ಒಂದು ಅಂದಾಜು 1-4 ಫೀಟ್ ಅಗಲ ಮತ್ತೊಂದು 6 ಫೀಟ್ ಉದ್ದ ಜಾಗ ಬೇಕಾಗುತ್ತೆ. ಅದರಲ್ಲಿ ನಾವು 4 ಇಂಚು ಅಥವಾ 6 ಇಂಚು ನೀರು ನಿಂದ್ರಷ್ಟು ಸ್ಥಳ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಹೂಜಿ ಟೈಪ್ ಅಥವಾ ಟ್ಯಾಂಕ್ ಟೈಪ್ ಏನಂತೀರಿ ಆ ಟೈಪ್ ಮಾಡ್ಕೋಬೇಕಾಗುತ್ತೆ. ಸುತ್ತಮುತ್ತ ಮಣ್ಣು ಹಾಕಿ ಬೋದ ಟೈಪ್ ಹಾಕಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲ ಹಾಸಿದ್ರೆ ಏನಾಗುತ್ತೆ, ಅದ್ರಲ್ಲಿ ನೀರು ನಿಂದಿರ್ತವೆ. ಅಥವಾ ಮೆಳಗೆ ಮೇಲೆ ಮಾಡ್ಕೋಬಹುದು ಅಥವಾ ಗಿಡದ ಬುಡಕ್ ಮಾಡ್ಕೋಬಹುದು, ಎಲ್ಲ ಜಾಗ ಇರುತ್ತೆ ಅಲ್ಲಿ ಮಾಡ್ಕೋಬಹುದು. ನೀವು ನಾವು ಮಾಡಿದಂತದ್ದು ಏನಂದ್ರೆ ಸುತ್ತಮುತ್ತ ಮಣ್ಣು ಹಾಕಿ ಬೋದ್ ಹಾಕಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಸಿದೀವಿ. ಆ ಪ್ಲಾಸ್ಟಿಕ್ ಅಲ್ಲಿ ನಾವು ಒಂದ್ 2 ಬುಟ್ಟಿ ಮಣ್ಣು ಒಂದ್ 2 ಬುಟ್ಟಿ ಹೆಂಡಿ ಹಾಕಿ ಅದು ಚೆನ್ನಾಗಿ ಕಲಸಿಗೆ ಏನ್ ಮಾಡ್ತೀವಿ, ಅದ್ರಲ್ಲಿ ನೀರ್ ಹಾಕ್ಬಿಡ್ತೀವಿ. ಆ ನೀರು ಏನಾಗುತ್ತೆ, ಒಂದ್ 4 ಇಂಚು ನೀರ್ ನಿಂತಂಗಾಗ್ಬಿಡುತ್ತೆ ಭೂಮಿ ಮೇಲೆ. ಆ ನೀರಲ್ಲಿ ಅಜೋಲಾ ಸಿಗುತ್ತಲ್ಲ, ಇದಕ್ಕೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ ಅಥವಾ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ ಅಥವಾ ಬೇರೆ ರೈತರ ಬಲ್ಲೂ ಸಿಗಬಹುದು. ಅಲ್ಲಿಂದ ನೀವು ಒಂದು 1/2 ಕೆಜಿನ ಅಥವಾ 1 ಕೆಜಿನ ತಂದು ಇದರಲ್ಲಿ ನೀರಿನ ಮೇಲೆ ಬಿಡಬೇಕಾಗುತ್ತೆ. ಆ ನೀರಲ್ಲಿ ಬಿಟ್ಟಾಗ ಅದೊಂದು 15-20 ದಿವಸದಲ್ಲಿ ಏನಾಗುತ್ತೆ, ಅದು ಪೂರ್ತಿ ಕವರ್ ಆಗ್ಬಿಡುತ್ತೆ. ಅಂದ್ರೆ ನೀವು ಪೂರ್ತಿ ಬೆಳೆದ್ ಬಿಡುತ್ತೆ ಒಂದಕ್ಕೊಂದು ಮಗ್ಲಾಗೆಲ್ಲ. ಸೊ ಪೂರ್ತಿ ಹಸಿರು ಹಾಸಿಗೆ ಹಾಸದಂಗೆ ಕಾಣಿಸ್ಬಿಡ್ತದೆ. ಸೊ ಆ 15-20 ದಿವಸದಿಂದ ಏನಾಗುತ್ತೆ, ಅದು ನೀವು ಬಳಸಬಹುದು. ದಿನಾಲೂ ನೀವು ಅದರಲ್ಲಿ 4ನೇ ಭಾಗ ತಕೊಂಡು ದನಗಳಿಗೆ ಕೊಡ್ತಾ ಹೋಗ್ಬಹುದು. ಮತ್ತೆ ಮರುದಿವಸ ಮತ್ತೆ ಫುಲ್ ಬೆಳೆದ್ ಬಿಡುತ್ತದೆ. ಸೊ ಆ 4ನೇ ಭಾಗ ತಗೊಂಡದಂತದ್ದು ಏನ್ ಮಾಡಬೇಕು, ನೀವು ಮತ್ತೆ ದನಗಳಿಗೆ ತಿನ್ನಿಸ್ತಾ ಹೋಗ್ಬಹುದು. ಇದು ದಿನಾಲೂ ಬೆಳೀತಾ ಇರುತ್ತೆ. ಇದಕ್ಕೆ ನೀವು ಮತ್ತೆ ಏನಾದ್ರೆ 15 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ 1 ಬುಟ್ಟಿ ಹೆಂಡಿ ಹಾಕಬೇಕಾಗುತ್ತೆ. ಆಮೇಲೆ ನೀರ್ ಕಡಿಮೆ ಆದಂಗೆಲ್ಲ ನೀರ್ ಹಾಕ್ತಾ ಹೋಗ್ಬೇಕಾಗುತ್ತೆ. ಇದರಲ್ಲಿ ನಾವು ಕೇರ್ ತಗೊಳ್ಳೋದೇನಪ್ಪಾ ಅಂದ್ರೆ ನೀರ್ ಅಂಶ ಅಲ್ಲಿರ್ಬೇಕು, ನೀರ್ ಇರ್ಬೇಕು. ನೀರ್ ಮುಗೀತು ಅಂದ್ರೆ ಪಾಚಿ ಒಣಗಿದ್ ಶುರು ಆಗುತ್ತೆ. ಸೊ ಆದಷ್ಟು ನೀರ್ ಎಷ್ಟು ಹೆಚ್ಚಿಗಿರುತ್ತೋ ಅಷ್ಟು ಗಿಡ ಚೆನ್ನಾಗಿ ಬೆಳೀತಾ ಹೋಗುತ್ತದೆ. ಇದನ್ನ ದನಗಳಿಗೆ ಕೊಡಬೇಕಾದ್ರೆ ಫಸ್ಟ್ 1-2 ದಿವಸ ದನ ತಿನ್ನಕ್ಕೆ ಹೇಸಿಗೆ ಮಾಡ್ತೇವೆ, ಯಾಕೆ ಹಿಂಡಿ ವಾಸನೆ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾವು 3-4 ಸಲ ನೀರಲ್ಲಿ ಚಲೋ ತೊಳೆದು ಏನ್ ಮಾಡಬೇಕಾಗುತ್ತೆ, ಅದರಲ್ಲಿ ನುರುಗು ಚುನ್ನಿ ಏನ್ ಇಡ್ತೀರಿ, ಹಿಂಡಿ ಇಡ್ತೀರಿ, ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಅಥವಾ ಬೆಲ್ಲನೂ ಹಾಕಿ ದನಗಳಿಗೆ ಕೊಡಬೇಕಾಗುತ್ತೆ. ಸೊ ಅದೇ ಒಂದ್ ನಾಲ್ಕು ದಿವಸ ಈ ರೀತಿ ಉಪ್ಪು ಅಥವಾ ಬೆಲ್ಲ ಹಾಕಿ ನೀವು ತಿನ್ಸೋದ್ರಿಂದ ಅದ್ ಮುಂದೆ ಐದನೇ ಆರು ದಿವಸಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ಆಮೇಲೆ ಉಪ್ಪು ನೀರು ಹಾಕೋದತ್ತಲ್ಲ ಬರೀ ಕ್ಲೀನ್ ಮಾಡೋದು ತೊಳೆಯೋದು ತೊಳೆದಿಕ್ಷಿಂದ ಅದು ನೀವು ದನಗಳಿಗೆ ಕೊಡ್ತಾ ಹೋಗ್ಬೇಕಾಗುತ್ತೆ. ನೀವು ದಿನಾಲು ಇದು ಒಂದ್ ಕೆಜಿ ಅಂತ ಬಂದಿರುತ್ತೆ, ಅದು ಒಂದ್ ರಾಸಿಗೆ ಸಾಕಾಗುತ್ತೆ. ಈ ರೀತಿ ನಾವು ಮಾಡಬೇಕಾದಾಗ ಏನಾಗುತ್ತೆ, ನಮಗೊಂದು ಪ್ಲಾಸ್ಟಿಕ್ ಚೀಲ ಬೇಕು. ಈ ಪ್ಲಾಸ್ಟಿಕ್ ಚೀಲ ಏನಂದ್ರೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ನೋಡ್ ಸಿಗುತ್ತೆ. ಈಗ ನಾವು 22 ರೂಪಾಯಿ ಮೀಟರ್ ಸಿಗಂತ ಒಂದು ಪ್ಲಾಸ್ಟಿಕ್ ಇರುತ್ತೆ, ಅದು ನಾವು ಮಾಡಿದೀವಿ ಅಂದ್ರೆ ಒಂದು 40-60 ರೂಪಾಯಿ ಒಂದ್ ರಾಸಿಗೆ ಆಗಷ್ಟು ಸಾಕಾಗುತ್ತೆ. ಇಲ್ಲ ನಾವು ಪರ್ಮನೆಂಟ್ ಮಾಡಬೇಕಾಗಿದ್ರೆ ಪ್ಲಾಸ್ಟಿಕ್ ಚಲೋ ಕ್ವಾಲಿಟಿ ಯೂಸ್ ಮಾಡೋಣ, ಒಂದ್ ವರ್ಷ 2 ವರ್ಷ ಹಿಂಗೆ ಹೋಗಲಿ ಅಂದಾಗ ಒಂದ್ 200-300 ರೂಪಾಯಿ ಕೊಟ್ಟು ಚಲೋ ಟಾರ್ಪ್ಲಿನ್ ಅಂತ ಪ್ಲಾಸ್ಟಿಕ್ ತರಬೇಕಾಗುತ್ತೆ. ಅದು ಇಲ್ಲ ನಾವು ಪರ್ಮನೆಂಟ್ ನಾವು ಸ್ಟ್ರಕ್ಚರ್ ಮಾಡ್ತೀವಿ ಅಂದ್ರೆ ಇಟ್ಟಂಗಿನ ಅಥವಾ ಸಿಮೆಂಟ್ ಹಾಕಿ ಅಥವಾ ಟಾರ್ಗಲ್ ಹಾಕಿ ಪರ್ಸಿ ಅಂತೀವಿ, ಅದು ಹಾಕಿ ನಾವು ಫುಲ್ ಸಿಮೆಂಟ್ ಲಿಂದ ನಾವು ಟ್ಯಾಂಕ್ ಟೈಪ್ ಮಾಡ್ಕೋಬಹುದು. ಒಟ್ಟಿನಲ್ಲಿ ಏನಪ್ಪ ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದು 6-7 ಇಂಚ್ ನಾವು ಟ್ಯಾಂಕ್ ಆಗಬೇಕಷ್ಟೇ. ಅದು 6-8 ಇಂಚ್ ಹೈಟ್ ಇದೆ ಟ್ಯಾಂಕ್ ಆದ್ರೆ ನಾವು ಅಜೆಲ್ಲ ಬೆಳ್ಕೋಬಹುದು. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನೀವು ಮತ್ತೆ ಬೇರೆ ಕಡೆ ಏನಾದ್ರು ಪ್ರಸಂಗ ಬಂತು ಅದು ತೆಗೆದು ಮತ್ತೆ ಬೇರೆ ಕಡೆ ಇಲ್ಬಹುದು, ಪ್ರಾಬ್ಲಮ್ ಆಗಲ್ಲ. ಅದನ್ನ ನೀವು ಪರ್ಮನೆಂಟ್ ಮಾಡ್ಕೊಂಡಿವಿ ಅಂದ್ರೆ ಮತ್ತೆ ಏನಾದ್ರು ಪರಿಸ್ಥಿತಿ ಬಂದಾಗ ಅದು ಎಲ್ಲ ಹಾಳಾಗ್ಬಿಡುತ್ತೆ, ರೈತರಿಗೆ ಸ್ವಲ್ಪ ಹಾನಿ ಆಗುತ್ತೆ ಅಷ್ಟು. ಈ ರೀತಿ ಏನಿದೆ ನಾವು ಮಾಡಿದಂತ 4 ಮತ್ತು 6 ಫೀಟ್ ಇಂದ ಟ್ಯಾಂಕ್ ಅಲ್ಲಿ ಒಂದ್ ರಾಸಿಗಾಗಂತ ನಾವು ಬೆಳಿಕೋಬಹುದು. ಸೊ ಈ ರೀತಿ ನೀವು ಎಷ್ಟು ರಾಸುಗಳಿದೆ ಅದನ್ನ ನೋಡ್ಕೊಂಡು ನೀವು ಎಷ್ಟು ಸ್ಥಳ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಕಮ್ಮ ಮಾಡಿಕೊಂಡು ನೀವು ಬೆಳ್ಕೋಬಹುದು. ಇನ್ನೊಂದು ನಾವು ನೆನ್ಪಿಡಬೇಕಾದ ಅಂಶ ಏನಂದ್ರೆ ಉದ್ದ ಆಗಲ ಸುಮ್ಮನೆ 10 ಫೀಟ್ ಹಿಂಗ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ 10 ಫೀಟ್ ಆಗಲ 10 ಫೀಟ್ ಉದ್ದ ಮಾಡ್ಕೊಂಡ್ರೆ ಅಜೆಲ್ಲ ನಡವರ್ಕ್ ಇದ್ದು ತೆಕ್ಕೊಳ್ಳೋಕೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಡಬೇಕಾದ ಅಂಶ ಏನಂದ್ರೆ ಅಗಲಿಗೆ 3-4 ಫೀಟ್ ಮಾತ್ರ ಇಟ್ಕೋಬೇಕು. ಉದ್ದಿಗೆ ನೀವು ಎಷ್ಟು ಮಾಡ್ಕೋಬಹುದು ನಾವು ಅಂದ್ರೆ ಏನಾಗುತ್ತೆ ಈ ಕಡೆ ಕೈ ಸಿಗುತ್ತೆ, ಅಚ್ಚ ಕಡೆ ಹೋಗಿ ಮತ್ತೆ ಆ ಕಡೆ ತೆಕ್ಕೋಬಹುದು. ಈ ಒಂದು ಅಂಶ ನೆನ್ಪಿಟ್ಕೊಂಡು ನಾವು ಉದ್ದಿನ ಟ್ಯಾಂಕ್ ಮಾಡಿದ್ರೆ ಸಹಾಯ ಆಗುತ್ತೆ. ಸೊ ಈ ಅಜೋಲ ನೋಡಬೇಕಾಗಿತ್ತು ಅಥವಾ ಅಜೋಲ ಬೇಕಾಗಿತ್ತು ನಿಮಗೆ, ನೀವು ಮಾಡಿ ಬೆಳ್ಕೋಬೇಕಾಗಿತ್ತು ಅಂದ್ರೆ ಆಳಂದ ರಸ್ತೆಯಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿ ಸಮಗ್ರ ಕೃಷಿ ಪದ್ಧತಿ ತಾಕಿನಲ್ಲಿ ಬಂದಾಗ ನಿಮಗೆ ಅದು ಅಜೋಲ ನೋಡಕ್ಕೂ ಸಿಗುತ್ತೆ. ಅಜೋಲ ನೀವು ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಒಂದು ಅಲ್ಲಿಂದ ತಗೊಂಡು ಹೋಗಬಹುದು. ನಾವು 100 ರೂಪಾಯಿ ಕೆಜಿ ಇಲ್ಲಿಂದ ಕೊಡ್ತಾ ಇದೀವಿ ನಾವು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ. ಇನ್ನು ಕೃಷಿ ಹೊಂಡಗಳಲ್ಲಿ ಅಜೋಲಾವನ್ನ ಯಾವ ರೀತಿ ಬೆಳೆಯಬಹುದು ಎಂಬುದನ್ನು ನೋಡೋಣ. ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ನಿರ್ಮಿಸಲಾಗಿರುವ ಕೃಷಿ ಹೊಂಡಗಳಲ್ಲಿ ರೈತರು ಮೀನು ಸಾಕಾಣಿಕೆಯನ್ನು ಕೂಡ ಮಾಡುತ್ತಾರೆ. ಇಂತಹ ಹೊಂಡಗಳಲ್ಲಿ ಮೀನುಗಳ ಆಹಾರವಾಗಿ ಅಜೋಲಾವನ್ನ ನೀಡುವುದರಿಂದ ಮೀನು ಉತ್ಪಾದನೆಯ ಖರ್ಚನ್ನು ಉಳಿತಾಯ ಮಾಡಬಹುದು. ಆರಂಭದಲ್ಲಿ ಹೊಂಡದ ಒಂದು ಬದಿಯಲ್ಲಿ 4 ಕಟ್ಟಿಗೆಗಳನ್ನು ಹಾಕಿ ಸುತ್ತ ಜಾಲರಿಯನ್ನು ಹಾಕಿ ಅದರಲ್ಲಿ ಅಜೋಲಾ ಬೆಳೆಸಿ ಕ್ರಮೇಣ ಹೊಂಡದ ತುಂಬ ಅಜೋಲಾವನ್ನ ಬೆಳೆಸಬಹುದು. ನೆರಳಿಗಾಗಿ ಹೊಂಡದ ಸುತ್ತಲೂ ಗಿಡಮರಗಳನ್ನು ಬೆಳೆಸಬೇಕು. ರೈತರು ಅನುಸರಿಸುವ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡಿದಾಗ ಕೋಳಿ ಕೊಟ್ಟಿಗೆ ಪಕ್ಕದಲ್ಲಿ ಸಿಮೆಂಟ್ ಟ್ಯಾಂಕ್ ಅಥವಾ ತೊಟ್ಟಿ ವಿಧಾನದಲ್ಲಿ ಅಜೋಲ್ಲಾ ಬೆಳೆಸಬೇಕು. ಕೊಟ್ಟಿಗೆಯಿಂದ ಕೋಳಿಗಳನ್ನು ಹೊರಗಡೆ ಬಿಟ್ಟಾಗ ಟ್ಯಾಂಕಿನ ಮೇಲೆ ಕೋಳಿಗಳು ಕುಳಿತು ಅಜೋಲ್ಲಾವನ್ನು ತಿನ್ನುವುದಕ್ಕೆ ಸುಲಭವಾಗುತ್ತದೆ. ಹಸಿರು ಮೇವಿನ ಕೊರತೆಯಿರುವ ಪ್ರದೇಶಗಳಲ್ಲಿ ಹಾಗೂ ಜಮೀನು ರಹಿತ ಕೃಷಿ ಕಾರ್ಮಿಕರು ಅಜೋಲ್ಲಾವನ್ನು ಬೆಳೆಸಿ ಹೈನುಗಾರಿಕೆ, ಕುರಿ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆಯಲ್ಲಿ ಆಹಾರದ ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚು ಮಾಡುವುದರಿಂದ ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ. ಅಜೋಲ್ಲಾದ ಉಪಯೋಗಗಳು ಹೀಗಿವೆ: ವಾತಾವರಣದ ಸಾರಜನಕವನ್ನು ಹೀರಿಕೊಳ್ಳುವುದರಿಂದ ಜೈವಿಕ ಗೊಬ್ಬರವಾಗಿ ಭತ್ತದ ಬೆಳೆಯಲ್ಲಿ ಉಪಯೋಗಿಸಬಹುದು. ಇದರಿಂದ ಶೇಕಡ 5ರಷ್ಟು ಸಾರಜನಕ ರಸಗೊಬ್ಬರ ಕಡಿಮೆ ಮಾಡಬಹುದು. ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಬಯೋಮಾಸ್ ಉತ್ಪಾದನೆ ಅಂದರೆ ಹೆಚ್ಚಿನ ಜೀವರಾಶಿಯ ಉತ್ಪಾದನೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಬಹುದು. ಸಸಾರಜನಕ, ಸಾರಜನಕ ಹಾಗೂ ಕೊಬ್ಬು ಇನ್ನಿತರ ಮೇವುಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಹಾಗೂ ನಾರಿನಾಂಶ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಹಾಲು ಹಿಂಡುವ ಆಕಳು ಎಮ್ಮೆಗಳಿಗೆ ತಿನ್ನಿಸಿದಾಗ ಹಾಲಿನ ಇಳುವರಿಯಲ್ಲಿ ಶೇಕಡ 15-20ರಷ್ಟು ಹೆಚ್ಚಾಗುತ್ತದೆ. ಆಕಳು ಮತ್ತು ಎಮ್ಮೆಗಳಿಗೆ ದಿನಾಲೂ 1.5-2 ಕೆಜಿಯಷ್ಟು ಅಜೋಲ್ಲಾವನ್ನು ತಿನ್ನಿಸುವುದರಿಂದ 8-10 ದಿನಗಳ ನಂತರ ಹಾಲಿನಲ್ಲಿ ಕೊಬ್ಬಿನಾಂಶ ಶೇಕಡ 0.5-1ರಷ್ಟು ಹಾಗೂ ಕೊಬ್ಬಲ್ಲದ ಘನ ಪದಾರ್ಥಗಳು ಶೇಕಡ 0.25ರಷ್ಟು ಹೆಚ್ಚಾಗುತ್ತವೆ. 6 ತಿಂಗಳಿಗಿಂತ ಹೆಚ್ಚು ವಯಸ್ಸಾದ ಆಕಳು ಎಮ್ಮೆ ಕರುಗಳಿಗೆ ಅಜೋಲ್ಲಾವನ್ನ ನೀಡಬಹುದು. ಶೇಕಡ 20-30ರಷ್ಟು ಪಶು ಆಹಾರದ ಉಪಯೋಗವನ್ನು ಕಡಿಮೆ ಮಾಡಿ ಆರ್ಥಿಕ ಅಭಿವೃದ್ಧಿ ಹೊಂದಬಹುದು. ಅಜೋಲ್ಲಾವು ಹೆಚ್ಚು ಖನಿಜಾಂಶಗಳನ್ನು ಹೊಂದಿರುವುದರಿಂದ ಖನಿಜಗಳ ಕೊರತೆಯಿಂದ ಕಂಡುಬರುವ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು, ಉದಾಹರಣೆಗೆ ಬೆದೆಗೆ ಬಾರದೇ ಇರುವುದು, ಬಂಜೆತನ ಇತ್ಯಾದಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ಎಂಬುದನ್ನು ಗಮನಿಸಬೇಕು. ಕುರಿ ಹಾಗೂ ಆಡುಗಳಿಗೆ ದಿನಾಲೂ 100-250 ಗ್ರಾಂ ಮತ್ತು 100 ಕೋಳಿಗಳಿಗೆ 7-8 ಕಿಲೋಗ್ರಾಂ ಹಾಗೂ ಮೀನು ಸಾಕಾಣಿಕೆಯಲ್ಲಿ ಅಜೋಲ್ಲಾವನ್ನು ಕೊಡುವುದರಿಂದ ಶೇಕಡ 5-10ರಷ್ಟು ಪಶು ಆಹಾರವನ್ನು ಉಳಿತಾಯ ಮಾಡಬಹುದು. ಇತ್ತೀಚೆಗೆ ಒಣಗಿಸಿದ ಅಜೋಲ್ಲಾ ಪುಡಿಯನ್ನು ಕೋಳಿ ಆಹಾರದ ಜೊತೆಗೆ ಮಿಶ್ರಣ ಮಾಡಿ ತಿನ್ನಿಸುವುದರಿಂದ ಕೋಳಿಯ ದೇಹದ ತೂಕ ಮತ್ತು ತತ್ತಿಯ ತೂಕ ಜಾಸ್ತಿಯಾಗುವುದು ಕಂಡುಬಂದಿದೆ. ಇದರಿಂದ ಆಹಾರದ ಖರ್ಚನ್ನು ಕೂಡ ಉಳಿತಾಯ ಮಾಡಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಜೋಲಾದ ಉಪಯೋಗ ಕಂಡು ಕರ್ನಾಟಕ ಸರ್ಕಾರವು ಪಶುಸಂಗೋಪನೆ ಇಲಾಖೆ, ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಮುಖಾಂತರ ರೈತರಿಗೆ ಅಜೋಲಾದ ಗುಂಡಿ ಅಥವಾ ಸಿಮೆಂಟ್ ಟ್ಯಾಂಕ್ ಮಾಡಿಸುವುದಕ್ಕೆ ಸಹಾಯಧನವನ್ನು ನೀಡಲಾಗುತ್ತಿದೆ. ಅಜೋಲಾ ಕೃಷಿಯಲ್ಲಿ ಆಸಕ್ತಿ ಇರುವಂತಹವರು ಗುಲ್ಬರ್ಗಾದ ಕೃಷಿ ವಿಜ್ಞಾನ ಕೇಂದ್ರವನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದು. ಕೃಷಿ ವಿಜ್ಞಾನ ಕೇಂದ್ರದ ದೂರವಾಣಿ ಸಂಖ್ಯೆ 274596, ಇನ್ನೊಂದು ದೂರವಾಣಿ 241766. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 274596 ಅಲ್ಲದೆ 241766. ಗುಲ್ಬರ್ಗಾದ ಎಸ್ಟಿಡಿ ಕೋಡ್ 08472. ಎಸ್ಟಿಡಿ ಸಂಖ್ಯೆ ಗಮನಿಸಿ 08472. ಅಜೋಲಾ ಬೆಳೆಸಿ, ಖರ್ಚು ಉಳಿಸಿ. ಅಜೋಲಾ ಬೆಳೆಸಿ, ಲಾಭ ಹೆಚ್ಚಿಸಿ. ಕೇಳದೇನು ಪಾಕೇದಾರ, ಅಜೋಲಾದ ಬಗ್ಗೆ ಏನನ್ನಿಸ್ತದ ಸರ್? ಈ ಅಜೋಲಾ ಅನ್ನುವಂಥದ್ದು ನಿಜವಾಗಿ ಒಳ್ಳೆ ಬೆಳೆನೇ ಅದ ನೋಡ್ರಿ. ಅಂದ್ರೆ ಇದನ್ನ ಬೆಳೆಯೋದಕ್ಕೆ ಶುರು ಮಾಡ್ತೀ ಅಂದಂಗಾಯ್ತು. ಈ ಮಾತು ನಿಮಗ್ ಬೇರೆ ಹೇಳಬೇಕೇನ್ರಿ ಸರ್? ನೀನಪ್ಪಾ ಕೇದಾರ ಮಾದರಿ ರೈತ ಇದ್ದಿ, ಜಲ್ದಿ ಇದನ್ನ ಮಾಡು. ಮತ್ತ ಉಳಿದ ರೈತರಿಗೂ ತಿಳಿಸೋದಕ್ಕ ನಿನ್ ಕಡೆ ನಾ ಕಳಿಸ್ತೇನೆ. ಹಂಗ ಮಾಡ್ರಿ ಸರ್, ನಾ ಇನ್ ಬರ್ತೀನಂತ್ರಿ. ನಮಸ್ಕಾರ ಸರ್. ನಮಸ್ಕಾರಪ್ಪ, ಹೋಗ್ಬಾ. ಇದುವರೆಗೆ ಅಜೋಲಾದ ಉತ್ಪಾದನಾ ತಂತ್ರಜ್ಞಾನ ಕುರಿತ ರೂಪಕ ನೀರಿನಲ್ಲಿ ಹಸಿರು ಹಣ ಪ್ರಸಾರವಾಯಿತು. ಭಾಗವಹಿಸಿದವರು ಮಧುಸೂದನ್ ಡಿ ಟೆಂಗ್ಲಿಕರ್ ಹಾಗೂ ಗೋವಿಂದ ರಾವ್ ರಾಥೋಡ್. ಧ್ವನಿ ಮುದ್ರಣ ನೆರವು ಶಿವಕುಮಾರ್ ಅಜಾದ್ಪುರ್. ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ಸಾಹಿತ್ಯ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯೇಂಗೆ, ಆಪ್ಕೆ ಗಾಂವ್ ಆಯೇಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೇ ಆಪ್ಕೊ ಸಮಾಧಾನ್ ಭೀ ಬತಾಯೇಂಗೆ. ಆಪ್ ಉನ್ಸೆ ಪೂಛ್ ಸಕ್ತೇ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೇ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನ್ಕಾರಿ ನಹೀ ಹೈ, ಸಮಾಧಾನ್ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೇ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೂಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳಿದಿರಿ. ಈಗ ಸಂಗೊಳ್ಳಿಯ ಸಿದ್ದಪ್ಪ ಮರ್ಯಪ್ಪ ಹಿತ್ತಲಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ ಕೇಳೋಣ.